ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನತರಂಗಾರ್ಯ ಶ್ರೀಂ ಚೇತಾಂಭುವಿ ಯಸ್ತಾತ್ಮೀಯಫಲಂ ವರಂಪ್ರದ ಗುರೌ ವೈರಾಗ್ಯ ಭಾಗ್ಯೋರಥೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾತ್ ಗುರೋ ಶ್ರೀಶೈಲಾನ್ವಯ ಕೌಸ್ತಮಸ್ಥಿತನೇಯಂ ಶ್ರೇಯೋ ನಿಧೇ ಶ್ರೀನಿಧೇ ವಂದೇ ಸಾಧು ಕಟಾಕ್ಷಕೇಣದಿಲಯಂ ಶ್ರೀಕೃಷ್ಣಸದ್ದೇಶಿತಂ ಶ್ರೀನಾರಾಯಣ ಯೋಗೀಂದ್ರವರದಾರಿ ಕೃಪಾ ಶ್ರೀ ಮಂಗೇಶ ಪಾದವಿರತಂ ಶ್ರೀನಿವಾಸ ಮುನಿಂ ಭಜೇ ರಾಮಾಂಗದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೇಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ಸ್ವಾಮಿ ವೇದಾಂತ ದೇಶಿಕರು ಶ್ರೀನಿವಾಸನ ದಯಾಗುಣದ ಮೇಲೆ, ಅದರ ದಯಾಗುಣದ ಮಹಿಮೆಯನ್ನು ಸ್ತೋತ್ರ ಮಾಡಿರುವ 108 ಶ್ಲೋಕಗಳು, ಅದರನ್ನು ಸಣ್ಣ ಸಣ್ಣ ಶೀರ್ಷಿಕೆಗಳಲ್ಲಿ ಒಂದು 15-20 ನಿಮಿಷ, ಹಾಗೆ ಒಂದೊಂದು ಶೀರ್ಷಿಕೆಯಲ್ಲಿ ಕನ್ನಡದಲ್ಲಿ ಅರ್ಥದೊಡನೆ ಹೇಳಬೇಕು ಅಂತ ಶ್ರೀ ವೀರವಲ್ಲಿ ರಘುನಾಥನ್ ಸ್ವಾಮಿಗಳು ನನಗೆ ಹೇಳಿದರು. ಅವರ ಮಾತನ್ನು ಶಿರಸ ವಹಿಸಿ ದಾಸನು ಈ ಕೈಂಕರ್ಯದಲ್ಲಿ ತೊಡಗುತ್ತಾ ಇದ್ದೇನೆ. ದಯಾಶತಕ, ಹೆಸರುವೇ ಹೇಳೋ ಹಾಗೆ ಶ್ರೀನಿವಾಸನ ದಯಾಗುಣವನ್ನು ಅನುಪಮವಾಗಿ ಸ್ತೋತ್ರ ಮಾಡಿರುವಂತಹ ಸ್ತೋತ್ರ ಇದು. ವೇದಾಂತ ದೇಶಿಕರು ತಮ್ಮ ಎಲ್ಲ ಗ್ರಂಥಗಳಲ್ಲಿಯೂ ಭಗವಂತನ ಗುಣಗಳನ್ನು, ವಿಭವ, ಐಶ್ವರ್ಯ ಎಲ್ಲವನ್ನೂ ಸ್ತೋತ್ರ ಮಾಡುವ, ಅದರ ಜೊತೆಗೆ ವಿಶಿಷ್ಟಾದ್ವೈತದ ಸಕಲ ತತ್ವಾರ್ಥಗಳನ್ನು ಕೂಡ ಬೋಧಿಸ್ತಾರೆ. ಅದು ಅವರ ಒಂದು ವೈಶಿಷ್ಟ್ಯ. ಅನೇಕ ವಿಧವಾದ ಗ್ರಂಥಗಳನ್ನು ಸ್ವಾಮಿ ದೇಶಿಕನ್ ರಚಿಸಿದ್ದಾರೆ, 100 ಮೇಲೆ. ಆದರೆ ಈ ಸ್ತೋತ್ರ ಸಾಹಿತ್ಯಕ್ಕೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಎಲ್ಲರೂ ಇದನ್ನು ಸ್ತೋತ್ರ ಮಾಡಿ ಇದರ ಪ್ರಯೋಜನವನ್ನು ಪಡೆಯಬಹುದು. ಇದರ ಪಾರಾಯಣ ಮಾಡಿದರೆ ಎಷ್ಟು ಪ್ರಯೋಜನ ಅಂತ ಒಂದೊಂದು ಸ್ತೋತ್ರದಲ್ಲೂ ಕಡೆಯಲ್ಲಿ ಹೇಳ್ತಾರೆ ಸ್ವಾಮಿಯೇ, ಏನು ಫಲ ಇದಕ್ಕೆ ಅಂತ. ಯಾಕೆ ಆ ಫಲ ಬರುತ್ತೆ ಅಂದರೆ ಆ ವಿಷಯವೇ ಆಗಿದೆ, ಭಗವಂತನ ಗುಣಾನುಸಂಧಾನ ಒಂದು. ಎರಡನೆಯದು, ಅದರಿಂದ ಎಷ್ಟೋ ತತ್ವಾರ್ಥ ನಮಗೆ ತಿಳಿಯುತ್ತೆ, ತತ್ವಜ್ಞಾನ ಲಾಭವಾಗುತ್ತೆ. ಮತ್ತೆ ಮುಖ್ಯವಾಗಿ ಸ್ವಾಮಿ ದೇಶಿಕನ ಎಲ್ಲ ಸ್ತೋತ್ರಗಳಲ್ಲಿಯೂ ಅನೇಕ ಮಂತ್ರಗಳಿಂದ ಬೀಜಾಕ್ಷರಗಳನ್ನು ಅಲ್ಲಲ್ಲಿ ಅಲ್ಲಲ್ಲಿ ಅದರಲ್ಲಿ ಇಟ್ಟು ನಮಗೆ ಆ ಮಂತ್ರಗಳನ್ನು ಜಪ ಮಾಡಿದರೆ ಯಾವ್ಯಾವ ಫಲ ಬರುತ್ತೋ ಅದೆಲ್ಲ ಈ ಸ್ತೋತ್ರಗಳನ್ನು ಹೇಳುವುದರಲ್ಲಿಯೇ ಬರುವ ಹಾಗೆ ಮಾಡಿದ್ದಾರೆ. ಅದು ಅವರ ಒಂದು ಒಂದು ಕಾರುಣ್ಯ. ಚೇತನೋದ್ಧಾರ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ವಾಮಿ ದೇಶಿಕನವರು ಅವತಾರ ಮಾಡಿ ನಮಗೆಲ್ಲ ಮಾಡಿರುವ ಬಹುದೊಡ್ಡ ಉಪಕಾರ. ಈ ಸ್ತೋತ್ರಗಳು ಕೂಡ ಒಂದೊಂದು ಶ್ಲೋಕವೂ ಸಾಕು, ಓರನ್ನುಧಾನೇ ಅಮಯಾದೋ ಅಂತ ಹೇಳೋ ಹಾಗೆ ಒಂದೊಂದು ಶ್ಲೋಕವೇ ಅಷ್ಟು ಆನಂದದಾಯಕವಾಗಿದೆ. ಅದು ಪಾರಾಯಣ ಮಾಡಿದರೇನೆ ಅಷ್ಟು ಆನಂದದಾಯಕವಾಗಿದೆ. ಅಂತಹ ಉತ್ತಮವಾದ ಸ್ತೋತ್ರಗಳು. ಅದರಲ್ಲಿ ದಯಾಶತಕ ಅನ್ನೋದು ಅತ್ಯುತ್ತಮವಾದ ಸ್ತೋತ್ರ ಅಂತ ಹೇಳಬಹುದು. ಶ್ರೀನಿವಾಸನ ದಯೆಯನ್ನೇ ಅವನ ಪಟ್ಟ ಮಹಿಷಿಯನ್ನಾಗಿ ಮಾಡಿ ಸ್ತೋತ್ರ ಮಾಡಿರುವಂತಹ ಒಂದು ವಿಶಿಷ್ಟವಾದ ಸ್ತೋತ್ರ ಇದು. ಅದರಲ್ಲಿ 10 ದಶಕಗಳನ್ನು ನಾವು ನೋಡಬಹುದು. ಹೇಗೆ ಅರ್ಥಗಳನ್ನು, ಯಾವ್ಯಾವ ಅರ್ಥಗಳನ್ನು ಹೇಗೆ ಸ್ವಾಮಿ ಪ್ರತಿಪಾದಿಸಿದ್ದಾರೆ ಇಲ್ಲಿ ಅಂತ ಹೇಳೋದ್ರಲ್ಲಿ 10 ದಶಕಗಳು. ಈ ಅರ್ಥಗಳನ್ನೆಲ್ಲ ನಾನು ಪ್ರಧಾನವಾಗಿ 2 ವ್ಯಾಖ್ಯಾನಗಳನ್ನು ಆಧರಿಸಿ ಹೇಳಲು ಪ್ರಯತ್ನ ಪಡ್ತೇನೆ. ಒಂದು ಶ್ರೀ ಎ ವಿ ಗೋಪಾಲಾಚಾರ್ಯ ಸ್ವಾಮಿ ಅಂತ ಮಹಾವಿದ್ವಾನಾಗಿದ್ದವರು, ಅವರು ಬಹುದೊಡ್ಡ ಭಕ್ತರು. ಅವರು ಅತ್ಯುತ್ತಮವಾದ ವ್ಯಾಖ್ಯಾನಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾರೆ. ಅದರಲ್ಲಿ ವೇದಾಂತ ದೇಶಿಕರ ಸ್ತೋತ್ರಗಳಿಗೆ ಅನೇಕ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಅದನ್ನೆಲ್ಲ ನಮ್ಮ ಪೌಂಡರೀಕ ಪರಮಾಶ್ರಮದಲ್ಲಿ ವಿಜಯ ಮಾಡಿಸಿದ್ದ ಪರಮಹಂಸೆ ಇತ್ಯಾದಿ ಶ್ರೀ ಪರ್ವಾಕೋಂಡಯಾಂಡವನ್ ಶ್ರೀ ಗೋಪಾಲದೇಶ ಮಹಾದೇಶಿಕರು ಎಲ್ಲ ದೇಶಿಕರ ಸ್ತೋತ್ರಗಳನ್ನು ಅನೇಕ ವ್ಯಾಖ್ಯಾನಗಳೊಡನೆ ಸಂಸ್ಕೃತ ತಮಿಳು ಇಂಗ್ಲೀಷು ಹೀಗೆ ಎಲ್ಲ ವ್ಯಾಖ್ಯಾನಗಳೊಡನೆ ಅತಿ ಸುಲಭ ಬೆಲೆಯಲ್ಲಿ ಎಲ್ಲರಿಗೂ ದೊರಕುವ ಹಾಗೆ ಪ್ರಕಾಶಪಡಿಸಿದ್ದಾರೆ. ಅದೊಂದು ಅತಿ ದೊಡ್ಡ ಉಪಕಾರ ನಮಗೆಲ್ಲ ಮಾಡಿರುವಂಥದ್ದು. ಎಲ್ಲರೂ ಈ ಗ್ರಂಥಗಳನ್ನು ನೋಡಿ ಅದರ ಪ್ರಯೋಜನ ಪಡೆಯಬೇಕು. ಅದರಲ್ಲಿ ಮಹಾವಿದ್ವಾನ್ ಶ್ರೀ ಎ ವಿ ಗೋಪಾಲಾಚಾರ್ಯರ ವ್ಯಾಖ್ಯಾನದಲ್ಲೂ ಕೆಲವು ವಿಷಯಗಳನ್ನು ಅಲ್ಲಿಂದಲೂ ಸಂಗ್ರಹಿಸಲಾಗಿದೆ. ಮತ್ತು ನಮ್ಮ ತಂದೆಯವರಾದ ಡಾಕ್ಟರ್ ಎನ್ ಎಸ್ ಅನಂತರಂಗಾಚಾರ್ಯರು ಅವರು ಹೀಗೆ ವೇದಾಂತ ದೇಶಿಕರ ಸಕಲ ಗ್ರಂಥಗಳನ್ನು ಕನ್ನಡದಲ್ಲಿ ಆಂಗ್ಲ ಭಾಷೆಯಲ್ಲಿ ಎಲ್ಲ ತಗೊಂಬಂದು ಎಲ್ಲರಿಗೂ ಬಹಳ ದೊಡ್ಡ ಉಪಕಾರ ಮಾಡಿದ್ದಾರೆ. ಅದರಲ್ಲಿ ಅವರ ಗ್ರಂಥಗಳ ಒಂದು ವಿಶೇಷವೆಂದರೆ ಪ್ರತಿಪದಾರ್ಥದ ಒಡನೆ ವಿವರಣೆಯೂ ಸಹ ಇರುತ್ತೆ. ಅದರಲ್ಲಿ ದಯಾಶತಕ ಅಂತ ಅವರು ಬರೆದಿರುವಂತಹ ಅದರ ಮೇಲೆ ಬರೆದಿರುವ ಕನ್ನಡದ ವ್ಯಾಖ್ಯಾನವನ್ನು ಕೂಡ ಉಪಯೋಗಿಸಿಕೊಳ್ತೇನೆ. ಈ ಕೈಂಕರ್ಯವು ಯಾವ ವಿಘ್ನವಿಲ್ಲದೆ ನಡೆಸಿಕೊಡಬೇಕು ಈ ಕೈಂಕರ್ಯವನ್ನು ಅಂತ ದಯಾದೇವಿಯಲ್ಲಿ ಪ್ರಾರ್ಥಿಸಿ ಆರಂಭಿಸ್ತಾ ಇದ್ದೇವೆ. ಈ ದಯಾಶತಕದಲ್ಲಿ 10 ದಶಕಗಳು. ಅದರಲ್ಲಿ ಮೊದಲ ದಶಕದಲ್ಲಿ ಇಷ್ಟದೇವತಾ ಪ್ರಾರ್ಥನೆ, ಗುರು ಪರಂಪರೆಯ ಪ್ರಣಾಮ, ಇದು ನಮ್ಮ ಆಚಾರ್ಯರುಗಳಲ್ಲಿ ಒಂದು ವಿಶೇಷವಾದದ್ದು. ಎಲ್ಲರೂ ತಮ್ಮ ಪೂರ್ವಾಚಾರ್ಯರುಗಳನ್ನು ನೆನೆಸಿಕೊಂಡು ಅವರು ತೋರಿಸಿದ ಮಾರ್ಗದಲ್ಲಿಯೇ ತಾವು ವಿಷಯಗಳನ್ನು ಪ್ರತಿಪಾದನೆ ಮಾಡ್ತಾರೆ. ಗುರು ಪರಂಪರೆಯ ಪ್ರಣಾಮವನ್ನು ಮೊದಲು ಮಾಡಿದ್ದಾರೆ. 2ನೇ ದಶಕದಲ್ಲಿ ಭಗವಂತನ ಸೃಷ್ಟಿ ಸ್ಥಿತಿ ಸಂಹಾರ ಕಾರ್ಯಗಳನ್ನೆಲ್ಲ ಮಾಡ್ತಾನೆ ಭಗವಂತ. ಅದರಲ್ಲಿ ಸಂಹಾರ ಎಲ್ಲ ಸೃಷ್ಟಿ ಸಂಹಾರ ಎಲ್ಲವೂ ಈ ಸೃಷ್ಟಿಯನ್ನು ನೋಡಿದರೆ ಎಷ್ಟು ವೈಷಮ್ಯವಿದೆ, ಎಲ್ಲರಿಗೂ ಎಲ್ಲ ದುಃಖವೇ ಇದೆ. ಯಾಕೆ ಹೀಗೆ ದುಃಖವಿರೋ ಹಾಗೆ ಸೃಷ್ಟಿಸಬೇಕು ಭಗವಂತ? ಒಬ್ಬರಿಗೆ ಸುಖ, ಒಬ್ಬರಿಗೆ ದುಃಖ, ಇದೆಲ್ಲ ಅವನನ್ನು ದಯೆ ಅಂತ ಹೇಗೆ ಹೇಳೋದು? ಸಂಹಾರವೋ ಒಂದು ಘೋರವಾದ ಕಾರ್ಯ, ಭಯಂಕರವಾದದ್ದು. ಇದೆಲ್ಲ ಹೇಗೆ ಮಾಡ್ತಾನೆ ಭಗವಂತ ಅಂದರೆ ಎಲ್ಲವೂ ಅವನ ದಯಾ ಕಾರ್ಯವೇ ಅಂತ ಸ್ವಾಮಿ ದೇಶಿಕನ ಸ್ತೋತ್ರ ಮಾಡ್ತಾರೆ. ಅದು ಹೇಗೆ ನಿರೂಪಣೆ ಮಾಡ್ತಾರೆ ಅನ್ನೋದನ್ನ 2ನೇ ದಶಕದ ಶ್ಲೋಕಗಳಲ್ಲಿ ನಾವು ನೋಡೋಣ. 3ನೇ ದಶಕದಲ್ಲಿ ಆ ದಯೆಯಿಂದ ಆಗಿರುವ ಉಪಕಾರಗಳು ಪರಮಾತ್ಮನಿಗೂ ಉಪಕಾರವಾಗಿದೆ, ಜೀವಾತ್ಮನಿಗೂ ಉಪಕಾರವಾಗಿದೆ ಅಂತ ಸ್ವಾಮಿ ಅಪೂರ್ವವಾಗಿ ಪ್ರತಿಪಾದನೆ ಮಾಡ್ತಾರೆ. 4ನೇ ದಶಕದಲ್ಲಿ ಆ ವೆಂಕಟಾದ್ರಿಯಲ್ಲಿ ನೆಲೆಸಿರುವ ಶ್ರೀನಿವಾಸನ ಪಾದಗಳನ್ನು ಆಶ್ರಯಿಸಬೇಕು ಅನ್ನುವ ತಮ್ಮ ಒಂದು ಉತ್ಕಟವಾದ ಆಕಾಂಕ್ಷೆಯನ್ನು ಪ್ರಕಟಪಡಿಸಿದ್ದಾರೆ. 5ನೇ ದಶಕದಲ್ಲಿ ಬ್ರಹ್ಮ, ಇಂದ್ರ ಮೊದಲಾದ ಪದವಿಗಳು ಅತ್ಯುತ್ಕೃಷ್ಟವಾದ ಪದವಿಗಳು. ಈ ಪ್ರಕೃತಿ ಮಂಡಲದಲ್ಲೇ ಎಲ್ಲದಕ್ಕಿಂತಲೂ ಉತ್ಕೃಷ್ಟವಾದ ಪದವಿ ಅಂದರೆ ಬ್ರಹ್ಮನ ಪದವಿ. ಅದೆಲ್ಲವೂ ಏನು ಪ್ರಯೋಜನವಿಲ್ಲ, ನರಕ ಸಮಾನ ಅಂತ ಹೇಳಿ ನಮಗೆ ಶ್ರೀನಿವಾಸನ ದಯೆಯೇ ನಮ್ಮನ್ನು ರಕ್ಷಿಸಬೇಕು ಅಂತ ಪ್ರಾರ್ಥಿಸ್ತಾರೆ. ಅವನ ಆ ದಯಾದೇವಿಯನ್ನೇ ಆಶ್ರಯಿಸಬೇಕು ಅಂತ. 6ನೇ ದಶಕದಲ್ಲಿ ಈ ಶ್ರೀನಿವಾಸನ ದಯೆಯನ್ನು ನಾವು ಪಡೆಯಬೇಕಾದ್ರೆ ಆಚರಿಸಬೇಕಾದ ಉಪಾಯ ಪ್ರಪತ್ತಿ. ಅದನ್ನು ನಾವು ಅನುಸರಿಸಬೇಕಾದರೆ ಏನು ನಾವು ತಿಳಿದುಕೊಳ್ಳಬೇಕು ಅನ್ನುವ ಅಂಶಗಳನ್ನೆಲ್ಲ ನಮಗೆ ತಿಳಿಸ್ಕೊಡ್ತಾರೆ. ಇದು ಬಹಳ ಹೇಳಿದ ಹಾಗೆ ತತ್ವ ಜ್ಞಾನವನ್ನು ಅದ್ಭುತವಾಗಿ ಸ್ವಾಮಿ ಸುಂದರವಾದ ಭಕ್ತಿಪೂರ್ವಕವಾದ ಭಾವಪೂರ್ವಕವಾದ ಶ್ಲೋಕದಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಶ್ಲೋಕಗಳಲ್ಲಿ 7ನೇ ದಶಕದಲ್ಲಿ ಆ ದಯಾ ಪ್ರವಾಹದ ಮಹಿಮೆಯೇನು, ಶ್ರೀನಿವಾಸ ಹೇಗೆ ದಯಾದೇವಿ ಹೇಗೆ ಹೇಳಿದ್ರೆ ಹಾಗೆ ಕೇಳ್ತಾನೆ ಅನ್ನೋದನ್ನೆಲ್ಲ ನಮಗೆ ಹೇಳ್ತಾರೆ. 8ನೇ ದಶಕದಲ್ಲಿ ಅರ್ಥಾರ್ಥಿಗಳು, ಮೋಕ್ಷಾರ್ಥಿಗಳು, ಉಪಾಸಕರು, ಪ್ರಪನ್ನರು ಎಲ್ಲರಿಗೂ ದಯಾದೇವಿ ಹೇಗೆ ಅನುಕೂಲಗಳನ್ನು ಮಾಡ್ತಾಳೆ, ಅವರವರ ಇಚ್ಛೆಗೆ ಅನುಗುಣವಾಗಿ ಆಯಾ ಅಧಿಕಾರಿಗಳಿಗೆ ಸಕಲರಿಗೂ ದಯಾದೇವಿ ಅನುಗ್ರಹಿಸ್ತಾಳೆ ಅನ್ನೋದನ್ನು ಹೇಳಿ ಆ ಗುಣವನ್ನು ಸ್ತೋತ್ರ ಮಾಡ್ತಾರೆ. ಎಲ್ಲವೂ ಅವನ ಗುಣದ ಸ್ತೋತ್ರವೇ. ನಂತರ ಪ್ರಪನ್ನರುಗಳು 9ನೇ ದಶಕದಲ್ಲಿ ಭಗವಂತನ ಅರ್ಚಾವತಾರಗಳ ವೈಭವ, ವಿಭೋ ಅವತಾರಗಳ ಮಹಿಮೆ ಇದನ್ನೆಲ್ಲ ಹೇಳಿ ಹತ್ತನೆಯ ದಶಕದಲ್ಲಿ ತಮಗೆ ಏನೇನು ಅನುಗ್ರಹವಾಗಬೇಕು, ಹೇಗೆ ಅನುಗ್ರಹವಾಗಬೇಕು ದಯಾದೇವಿಯಿಂದ ಅಂತ ಹೇಳಿ ನಾಥಪರಂ ಗಿಹೋಪಿ ಮೇ ತ್ವಯಿ ನಾಥನೀಯಂ ಅಂತ ಕಡೆ 100ನೇ ಶ್ಲೋಕದಲ್ಲಿ ಉಪಸಂಹಾರ ಮಾಡಿದ್ದಾರೆ. ಫಲಶ್ರುತಿಯನ್ನು ಕಡೆಯಲ್ಲಿ ಹೇಳಿ ಈ ಸ್ತೋತ್ರವನ್ನು ಅನುಸಂಧಾನ ಮಾಡಿದ್ರೇನೆ ಭಕ್ತಿ ಅತ್ಯಂತವಾಗಿ ಭಕ್ತಿ ವೃದ್ಧಿಯಾಗಿ ಅದನ್ನು ಪಾರಾಯಣ ಮಾಡುವವರಿಗೆ ಭಗವದ್ಭಕ್ತರ ಒಂದು ಸಾಮ್ರಾಜ್ಯದಲ್ಲಿ ಅವರು ಅಭಿಷಿಕ್ತರಾಗ್ತಾರೆ ಅಂತ ಹೇಳ್ತಾರೆ. ಈ ಸ್ತೋತ್ರ ಅಷ್ಟು ಪ್ರಧಾನವಾದದ್ದು. ಇದರಲ್ಲಿ ವಿಶೇಷ ಏನಂತ ಹೇಳಿದ್ರೆ ದಯೆ ಅಂತ ಗುಣವನ್ನು ಗುಣದ ಮಹಿಮೆಯನ್ನೇ ಸ್ತೋತ್ರ ಮಾಡ್ತಾರೆ. ಗುಣಕ್ಕೆ ಇಲ್ಲಿ ಪ್ರಾಧಾನ್ಯ. ಶ್ರುತಿ ಹೇಳುತ್ತೆ ತೈತಿರಿಯ ಉಪನಿಷತ್ತಿನಲ್ಲಿ ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೇ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣಾ ವಿಪಶ್ಚಿತೇತಿ ಹೇಳುತ್ತೆ. ಯಾರು ಬ್ರಹ್ಮನನ್ನ ಪರಂಬ್ರಹ್ಮವನ್ನು ಕುರಿತು ಉಪಾಸನೆ ಮಾಡ್ತಾರೋ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಲ್ಪಟ್ಟ ಬ್ರಹ್ಮನನ್ನು ಯಾರು ಉಪಾಸನೆ ಮಾಡ್ತಾರೋ ಅವರು ಸರ್ವಾನ್ ಕಾಮಾನ್ ಬ್ರಹ್ಮಣ ವಿಪಶ್ಚಿತ ಬ್ರಹ್ಮಣ ಸಹ ಅಶ್ನುತೆ. ಕಾಮಾನ್ ಅಂದರೆ ಕಾಮ್ಯಂತೆ, ತಿ ಕಾಮಾಹ ಕಲ್ಯಾಣ ಗುಣ ಅಂತ. ಅವನ ಕಲ್ಯಾಣ ಗುಣಗಳನ್ನು ಆ ಸರ್ವಜ್ಞನಾದ ಬ್ರಹ್ಮನ ಜೊತೆಯಲ್ಲಿ ಅನುಭವಿಸ್ತಾರೆ ಅಂತ ಹೇಳಿದೆ. ಅಲ್ಲಿ ಸಹ ಬ್ರಹ್ಮಣ ವಿಪಶ್ಚಿತ ಬ್ರಹ್ಮಣ ಸಹ ಅಂತ ಬಂದರೆ ವ್ಯಾಕರಣದಲ್ಲಿ ಸಹಯೋಗಿ ಅಪ್ರಧಾನಿ. ಸಹದಲ್ಲಿ ಸಹ ಅಂತ ಬಂದುಬಿಟ್ರೆ ಬ್ರಹ್ಮನಿಗೆ ಪ್ರಾಧಾನ್ಯವಿಲ್ಲ, ಅವನ ಜೊತೆ ಗುಣಗಳನ್ನು ಬ್ರಹ್ಮನ ಜೊತೆ ಅಂತ ಹೇಳಿದ್ರೆ ಬ್ರಹ್ಮನಿಗೆ ಎರಡನೇ ಸ್ಥಾನವಾಗುತ್ತೆ, ಗುಣಗಳಿಗೆ ಮೊದಲ ಸ್ಥಾನ. ಶ್ರುತಿಯೂ ಹೀಗೆ ಹೇಳುತ್ತೆ, ಗುಣಕ್ಕೆ ಯಾಕೆ ಪ್ರಾಧಾನ್ಯ ಅಂತ ಹೇಳಿದ್ರೆ ನಮಗೆ ಗುಣವೇ ಅನುಸಂಧಾನ ಮಾಡೋಕ್ಕೆ ಸುಲಭ, ಸ್ವರೂಪವನ್ನು ಅನುಸಂಧಾನ ಮಾಡೋದು ಬಹಳ ಕಷ್ಟ. ಆಳ್ವಾರರುಗಳು ಸ್ವರೂಪದಲ್ಲಿಯೇ ಮುಳುಗಿಬಿಟ್ರು. ಆದರೆ ಗುಣವನ್ನು ಅನುಸಂಧಾನ ಮಾಡೋದು, ಅವನ ಒಂದೊಂದು ಗುಣವನ್ನು ಅನುಸಂಧಾನ ಮಾಡೋದು ನಮಗೆ ಸ್ವರೂಪದ ಅನುಸಂಧಾನಕ್ಕಿಂತ ಸುಲಭ. ಆ ಗುಣವನ್ನೇ ನಮಗೆ ಮುಖ್ಯವಾಗಿ ಇಟ್ಟುಕೊಂಡು ಮಾಡ್ತೀವಿ. ಅದರಲ್ಲಿಯೂ ದಯಾಗುಣ ಬಹಳ ಪ್ರಧಾನವಾದ. ಎಲ್ಲ ಗುಣಗಳು ಬ್ರಹ್ಮನದೇ ಗುಣಗಳಾದ್ದರಿಂದ ಅವನಿಗೆ ನಿಜವಾಗಿ ಇರುವ ಗುಣಗಳಿದೆಲ್ಲ. ಗುಣಿನಿಷ್ಠ ಗುಣಾಭಿಧಾನಂ ಸ್ತುತಿ. ಸ್ತೋತ್ರ ಏನು ಅಂತ ಹೇಳಿದ್ರೆ ಸ್ತೋತ್ರಂ ಗುಣಿನಿಷ್ಠ ಗುಣಾಭಿಧಾನ. ಕುರತಾಳ್ವಾರು ಹೇಳ್ತಾರೆ, ಅವರು ಒಬ್ಬರಲ್ಲಿ ಇರುವ ಗುಣವನ್ನು ಹೇಳೋದೇನೆ ಸ್ತೋತ್ರ ಅಂತ ಹೆಸರು. ಇಲ್ಲದೇ ಇರೋ ಗುಣವನ್ನು ಆರೋಪ ಮಾಡಿ ಹೇಳಿದ್ರೆ ಅದು ಸ್ತೋತ್ರವಾಗೋದಿಲ್ಲ. ಸ್ತೋತ್ರ ಅಂತ ಹೇಳಬೇಕಾದ್ರೆ ಒಬ್ಬರಲ್ಲಿ ಇರುವ ಗುಣವನ್ನು ನಾವು ಸ್ತುರಿಸಬೇಕು. ಈ ದಯೆ ಅನ್ನುವುದು ಅನುಪಮವಾದ ಗುಣ ಭಗವಂತನಿಗೆ. ಆದ್ದರಿಂದ ಅದನ್ನೇ ನಮಗೆ ಪ್ರಧಾನವಾಗಿ ಇಟ್ಕೊಳ್ತೀವಿ. ಅವನದೇ ಗುಣ ಅದು, ಅವನಿಗೆ ನಿಜವಾಗಲೂ ಇರುವ ಗುಣ. ಆದ್ದರಿಂದ ಪರಂಬ್ರಹ್ಮನಿಗೆ ಅಂತ ಹೇಳದೆ ಶ್ರುತಿ ಬ್ರಹ್ಮವಿದಾಪ್ನೋತಿ ಪರಂಬ್ರಹ್ಮ ಅಂತ ಹೇಳುತ್ತಲ್ಲ ಶ್ರೀನಿವಾಸರಲ್ಲಿ ಹೇಗೆ ಅಂತ ಹೇಳಿದ್ರೆ ಬ್ರಹ್ಮಣಿ ಶ್ರೀನಿವಾಸೆ ಅಂತ ಶ್ರೀಭಾಷ್ಯಕಾರರು ಬ್ರಹ್ಮ ಶ್ರೀನಿವಾಸನೇ ಪರಬ್ರಹ್ಮ ಅಂತ ಹೇಳ್ತಾರೆ. ಅದಲ್ಲದೆ ಗುಣಗಳಲ್ಲಿ ದಯಾಗುಣವನ್ನೇ ಯಾಕೆ ಸ್ತೋತ್ರ ಮಾಡಬೇಕು, ಬೇರೆ ಯಾವುದಾದ್ರೂ ಗುಣವನ್ನು ಮಾಡಬೇಕಾಗಿತ್ತಲ್ಲ. ಶ್ರೀಮದ್ ರಾಮಾಯಣದಲ್ಲಿ ಕೋನ್ಮಸ್ಮಿನ್ ಸಾಂಪ್ರತಮ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್, ಅದರಲ್ಲಿಯೂ ಗುಣವಂತನಾದವನು ಯಾರು ಅಂತ ಹೇಳಿ ವೀರ್ಯ ಅನ್ನುವ ಗುಣವನ್ನು ಮೊದಲು ಹೇಳ. ಆದರೆ ಇಲ್ಲಿ ದಯಾಗುಣವನ್ನು ಸ್ವಾಮಿ ಮುಂದಿಟ್ಟುಕೊಂಡು ಸ್ತೋತ್ರ ಮಾಡ್ತಾರೆ. ಯಾಕೆ ಅಂದರೆ ನಮಗೆ ಆ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ಗುಣ ಬೇಕೋ ಅದನ್ನೇ ನಮಗೆ ಪ್ರಧಾನವಾಗಿ ಅನುಸಂಧಾನ ಮಾಡಬೇಕು. ನಮಗೆ ಇಲ್ಲಿ ಪ್ರಪತ್ತಿಯೇ ಪ್ರಧಾನವಾದ ಉಪಾಯ. ಆ ಪ್ರಪತ್ತಿಗೆ ಬಹಳ ಮುಖ್ಯವಾಗಿ ಬೇಕಾದದ್ದು ದಯಾಗುಣವೇ. ಆದ್ದರಿಂದ ನಮಗೆ ದಯಾಗುಣವೇ ಪ್ರಧಾನವಾದದ್ದು ಇಲ್ಲಿ. ಅವನ ಬೇರೆ ಗುಣಗಳೆಲ್ಲ ಸರ್ವಜ್ಞತ್ವ ಸರ್ವಶಕ್ತಿತ್ವ ಒಂದೊಂದು ಅದೊಂದೊಂದೇ ಗುಣಗಳಿದ್ದರೆ ನಮಗೆ ಇನ್ನೂ ಹಾನಿಯೇ ಜಾಸ್ತಿ. ನಮ್ಮ ಎಲ್ಲ ತಪ್ಪುಗಳನ್ನು ಅವನು ಸರ್ವಜ್ಞತ್ವ ಅನ್ನೋದು ತಿಳಿಸ್ಕೊಟ್ಟು ಬಿಡುತ್ತೆ ಭಗವಂತನಿಗೆ. ಸರ್ವಶಕ್ತಿತ್ವ ಅನ್ನೋದು ಅಪ್ರತಿಹತ ಸಂಕಲ್ಪ, ಅವನದು ಸಂಕಲ್ಪದಿಂದಲೇ ಅವನು ಏನು ಶಿಕ್ಷೆ ಬೇಕಾದ್ರೂ ಕೊಟ್ಟು ಬಿಡ್ಬೋದು. ನಮಗೆ ಅದೆಲ್ಲ ಬೇಕಾಗಿಲ್ಲ, ದಯೆಯೇ ನಮಗೆ ಮುಖ್ಯ. ಯಾಕೆ ಅಂದರೆ ಪರ ದುಃಖ ನಿರಾಜಿಕ ಈರ್ಷ ಅಂದರು, ದಯೆ ಇನ್ನೊಬ್ಬರ ದುಃಖವನ್ನು ಹೋಗಲಾಡಿಸೋದು. ನಮಗೆ ಇರುವ ದುಃಖವನ್ನೆಲ್ಲ ನಾವು ಹೋಗಲಾಡಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ. ಆದ್ದರಿಂದ ಆ ದಯಾದೇವಿಯನ್ನೇ ಮುಂದಿಟ್ಟುಕೊಂಡು ಹೋಗ್ತೀವಿ. ಆ ದಯೆಯೇ ಅವನಿಗಿಂತ ದೊಡ್ಡದು. ಆ ದಯೆ ಅನ್ನೋದು ಯಾವಾಗಲೂ ಅವನ ಜೊತೆಯಲ್ಲಿ ಇರುತ್ತೆ ಅಂತ ಹೇಳೋದು ಸ್ವಾಮಿ ದೇಶಿಕನ್ ಯಾದವಾಭಿನಯದಲ್ಲಿ ಹೇಳ್ತಾರೆ. ಪ್ರಳಯೇಷ್ವಪಿ ದೀರ್ಘಾಯುಹು ಪ್ರತಿಭೂಸ್ತ್ವದ ಅನುಗ್ರಹ. ನಿನ್ನ ಅನುಗ್ರಹ ಎಷ್ಟು ದೀರ್ಘಾಯು ಅಂದರೆ ಪ್ರಳಯೇಷು ಎಲ್ಲ ಪ್ರಳಯಗಳಲ್ಲಿಯೂ ಅದು ಇದ್ದೇ ಇರುತ್ತೆ. ಅದು ದೀರ್ಘಾಯು ಅಂತೆ ಅನುಗ್ರಹ. ಪ್ರತಿಭೂಹು ಶ್ಯೂರಿಟಿ, ಅದು ನಮ್ಮನ್ನು ಕಾಪಾಡುತ್ತೆ. ಭಗವಂತನ ಸರಿಯಾದ ಸಮಯಕ್ಕೆ ಎಬ್ಬಿಸಿ ನಮ್ಮನ್ನು ಎಲ್ಲ ಉದ್ಧಾರ ಮಾಡೋ ಹಾಗೆ ಮಾಡುತ್ತೆ. ಆ ದಯಾಗುಣ ದಯಾದೇವಿ ಹಾಗೆ ಮಾಡ್ತಾಳೆ ಅಂತ ಹೇಳ್ತಾರೆ. ಅದು ಅವನಿಗಿಂತ ಹೆಚ್ಚು ದಯಾಗುಣಕ್ಕೆ ಪ್ರಾಧಾನ್ಯ. ಯಾಕೆ ಅಂದರೆ ಶ್ರೀಮದ್ ರಾಮಾಯಣದಲ್ಲಿ ಹೇಳಿದ್ರು, ಶ್ರೀರಾಮನು ಯಾರನ್ನಾದರೆ ವಧಿಸಬೇಕು ಅಂತ ಇಚ್ಛೆ ಮಾಡಿಬಿಟ್ರೆ ಅವನನ್ನು ಯಾರೂ ರಕ್ಷಿಸಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ರು. ತ್ರಾತುಮ್ನ ಶಕ್ತಃ ಯುಧಿ ರಾಮವಧ್ಯಂ, ಬ್ರಹ್ಮನೋ ರುದ್ರನೋ ಇಂದ್ರನೋ ಯಾರೂ ಅವನನ್ನು ರಕ್ಷಿಸಕ್ಕಾಗಲ್ಲ. ಆದರೆ ಒಬ್ಬರು ರಕ್ಷಿಸಬಹುದು ಅಂತ ಹೇಳಿದ್ರು, ಯಾರು? ವಧಾರ್ಹಮಪಿ ಕಾಕುತ್ಸ್ಥಃ ಕೃಪಯಾ ಪರ್ಯಪಾಲಯತ್. ವಧಾರ್ಹನಾಗಿದ್ದವನು ಅವನಿಗೆ ಯಾರು ರಕ್ಷಿಸಕ್ಕಾಗಲಿಲ್ಲ. ಆದರೆ ತ್ರೀನ್ಲೋಕಾನ್ ಸಂಪರಿಕ್ರಮ್ಯ ತಮೇವ ಶರಣಂಗತ, ಅವನಿಗೆ ಬಂದು ಶರಣಾಗತನಾದಲ್ಲ ಕಾಕಾಸುರ ಅವನ ಕೃಪೆಯ ಪರಿಪಾಲಯಿತ. ಕೃಪೆ ಅನ್ನೋದು ಮುಂದೆ ಬಂದು ಅವರನ್ನು ರಕ್ಷಿಸಿತು ಅಂತ ಹೇಳೋ ಹಾಗೆ ಇದೆಲ್ಲ ಬಹಳ ಪ್ರಧಾನವಾಗಿ ಆ ದಯಾಗುಣದ ಮಹಿಮೆಯನ್ನು ನಮಗೆ ತಿಳಿಸುತ್ತೆ. ಅದು ನಮಗೆ ಇಲ್ಲಿ ಬೇಕಾದದ್ದು ಉಪಾಯಗಳಲ್ಲಿ ಪ್ರಪತ್ತಿಯೇ ಪ್ರಧಾನವಾದದ್ದು. ಈ ಸ್ತೋತ್ರವು ಪ್ರಪತ್ತಿಯನ್ನೇ ಪ್ರಧಾನವಾಗಿ ಸ್ತೋತ್ರ ಮಾಡುವಂತ ಆ ಪ್ರಪತ್ತಿಯನ್ನೇ ಮುಂದಿಟ್ಟುಕೊಂಡು ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ನಾವು ಮಾಡುವ ಸ್ತೋತ್ರ. ಯಾಕೆಂದರೆ ಉಪಾಸನೆಗೆ ನಮಗೆ ಜ್ಞಾನ ಶಕ್ತಿ ಏನೂ ಇಲ್ಲ. ಭಕ್ತಿಯಾದೋ ಶಕ್ತಿಭಾವ ಪ್ರಮಿತಿರಹಿತ ಶಾಸ್ತ್ರತ ಪರಿದಾಸ ಕಾಲಕ್ಷೇಪ ಅಕ್ಷಮತ್ವ, ಇದು ನಾಲ್ಕು ನಮಗೆ. ಭಕ್ತಿಯ ಮೊದಲು ಮಾಡುವುದಕ್ಕೆ ಶಕ್ತಿ ಇಲ್ಲ, ಪ್ರಮಿತಿ ಇಲ್ಲ, ಜ್ಞಾನವಿಲ್ಲ, ಶಾಸ್ತ್ರದ ಒಂದು ಅಧಿಕಾರವೂ ಇಲ್ಲದೇ ಇರಬಹುದು. ಎಲ್ಲರಿಗೂ ಸರ್ವಾಧಿಕಾರವಾದದ್ದು ಪ್ರಪತ್ತಿ. ಭಕ್ತಿಯೋಗಿಗಳಿಗೆ ಎಷ್ಟೋ ಜನ್ಮಗಳು ತೆಗಿಬೇಕು ಅವರು. ಇನ್ನೂ ನಮಗೆ ಈ ದೇಹಾವಸಾನದಲ್ಲೇ ಮೋಕ್ಷ ಬೇಕು. ಹೀಗೆ ಇರುವಂತಹ ಇಂತಹ ಒಂದು ಅಕಿಂಚನ್ಯವನ್ನು ಉಳ್ಳ ಅಧಿಕಾರಿಗಳಾದ ನಮಗೆ ಪ್ರಪತ್ತಿಯೇ ನಮಗೆ ಪ್ರಧಾನವಾದ ಉಪಾಯ. ಇಲ್ಲಿ ಅದುವೇ ನಮಗೆ ಬೇಕಾದದ್ದು. ಆ ಪ್ರಪತ್ತಿಗೆ ಬಹಳ ಮುಖ್ಯವಾಗಿ ಬೇಕಾದದ್ದು ದಯಾಗುಣ. ದಯಾಗುಣದಲ್ಲಿ ಅವನು ನಮ್ಮ ದುಃಖವನ್ನು ಪರಿಹಾರ ಮಾಡ್ತಾನೆ. ಅವನು ಎಷ್ಟು ಕೋಟಿ ಜನ್ಮಗಳಲ್ಲಿ ನಾವು ಎಷ್ಟು ಪಾಪ ಸೇರಿಸ್ಕೊಂಡಿದ್ದೀವೋ ತಿಳಿಯೋದು. ಆದರೆ ದೇಹಾವಸಾನದಲ್ಲೇ ಮೋಕ್ಷ ಬೇಕು ಅನ್ನೋ ಅತ್ಯುತ್ಕೃಷ್ಟವಾದ ಫಲವನ್ನು, ಪರಮಪುರುಷಾರ್ಥವನ್ನು ನಾವು ಬಯಸಿದ್ದೇವೆ. ಅದಕ್ಕೆ ನಮಗೆ ದಯಾದೇವಿಯನ್ನು ಬಿಟ್ಟರೆ ಬೇರೆ ಯಾರೂ ಅದನ್ನು ಸಹಾಯ ಮಾಡುವುದಕ್ಕೆ ಸಾಧ್ಯವಿಲ್ಲ. ಹೀಗೆ ಈ ದಯಾದೇವಿಯನ್ನು ಕುರಿತು ಸ್ವಾಮಿ ದೇಶಿಕನ್ ಅತ್ಯುತ್ತಮವಾಗಿ ಅನುಪಮವಾಗಿ ಮಾಡಿರುವ ಈ ಅದ್ಭುತವಾದ ಸ್ತೋತ್ರವನ್ನು ನಾವು ಇನ್ನು ಮುಂದೆ ಒಂದೊಂದು ಶೀರ್ಷಿಕೆಗಳಲ್ಲಿ ಅನುಸಂಧಾನ ಮಾಡೋಣ. ಈ ಮೊದಲನೆಯ ಶೀರ್ಷಿಕೆಯಲ್ಲಿ ಒಂದು ಸಂಗ್ರಹವಾದ ಪೀಠಿಕೆಯನ್ನು ಯಥಾಶಕ್ತಿ ನಾನು ಹೇಳಿದ್ದೇನೆ. ಮುಂದಿನ ಶೀರ್ಷಿಕೆಯಲ್ಲಿ ಮೊದಲ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಕವಿದಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಚಾಲನೆ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೇ ನಿಗಮಾಂತ ಮಹಾಧೀಶಿಕಾಯ ನಮಃ.